ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ವಿ. ಇಲ್ಲಿ ಬಂದ ಮೇಲೆ ನಾವು ಡಿವೈಡ್ ಆಗಿ ಅಣ್ಣ ತಮ್ಮಗಳು, ನಮಗೆ ಒಂದು 4 ಎಕರೆ ತೋಟ ಬಂತು. ಅವಾಗ ತೋಟ ಬಂದಾಗ ನಮಗೆ ಅಷ್ಟು ನಮಗೆ ನಿರ್ವಹಣೆ ಹೆಂಗ್ ಮಾಡೋದು ಅನ್ನೋದು ನಮಗೆ ಗೊತ್ತಿರಲಿಲ್ಲ. ನಮ್ಮ ಅಣ್ಣವರು ಅಂದ್ರೆ ನಮ್ಮ ದೊಡ್ಡಪ್ಪನ ಮಗ ಹಾಗೂ ನಮ್ಮ ಮಾವರ ಸಹಕಾರದಿಂದ ಉತ್ತಮ ಇಳುವರಿ ತೆಗಿಯಕ್ಕೆ ಸಾಧ್ಯ ಆಗಿದೆ. ನೀವು ಈ ತೋಟಕ್ಕೆ ಬರಕ್ಕೆ ಕಾರಣ ನಿಮ್ಮ ತಂದೆಯವರು ಅಂತ ಹೇಳಿದ್ರಿ. ನಿಮ್ಮ ಜೊತೆಲಿ ಇರ್ತಕ್ಕಂಥವರೆಲ್ಲ ಬೇರೆ ಬೇರೆ ಕೆಲ್ಸಕ್ಕೆ ಹೋದ್ರು, ಅನಂತರ ಓದಿದ ನಂತರವಾಗಿ ಅದು ತೋಟಕ್ಕೆ ಬರೋಕ್ಕೆ ಯಾರು ಅಷ್ಟು ಇಷ್ಟ ಪಡ್ತಿರ್ಲಿಲ್ಲ. ನಿಮ್ಗೆ ಹೆಂಗ್ ಇದು ಇಷ್ಟ ಆಯ್ತು ಏನು ಅಂತ ಅಂದ್ರೆ, ನಮ್ದು ಇಲ್ಲಿ ಕಾಂಟ್ಯಾಕ್ಟ್ ತುಂಬಾ ಇತ್ತು. ನಾವು ಹಬ್ಬ ಹರಿದಿನಗಳಲ್ಲಿ ಬರ್ತಾ ಇದ್ವಲ್ಲ, ನಮಗೆ ಪರಿಸರ ತುಂಬಾ ಇಷ್ಟ ಇತ್ತು. ನಾನ್ ಮಾಡಿದ್ದು ಡಿಗ್ರಿ ಆದ್ರಿಂದ ನಾನು ಯಾವ್ದು BA ಮಾಡಿದ್ದೆ, ಜಾಬ್ ಅಂದ್ರೆ ಗೌರ್ಮೆಂಟ್ ಜಾಬ್ ಸಿಗೋದ್ ಕಷ್ಟ ಆಗಿದ್ರಿಂದ ಕೃಷಿಯಲ್ಲೇ ಆಸಕ್ತಿ ಇತ್ತು. ಹಾಗಾಗಿ ಕೃಷಿಯನ್ನೇ ಮುಂದುವರೆಸ್ಕೊಳೋಣ ಅಂತ ತೀರ್ಮಾನ ತಗೊಂಡ್ವಿ. ಕೃಷಿ ಮುಂದುವರ್ಸಿದ್ರಿ, ಆದ್ರೂ ನಿರ್ವಹಣೆ ಪ್ರಾರಂಭದಲ್ಲಿ ನಿಮಗೆ ಕಷ್ಟ ಆಗಿತ್ತು ಅಂತ ಹೇಳಿದ್ರಿ. ಯಾವ ರೀತಿ ಅದನ್ನ ನೀವು ಕಷ್ಟನ ಇಷ್ಟ ಮಾಡಿಕೊಂಡು ಈ ಮಟ್ಟಕ್ಕೆಲ್ಲ ನೀವು ಬೆಳೆದಿದ್ದೀರಾ ಅನ್ನೋದನ್ನ ನಮ್ಮ ರೈತರಿಗೆ ಹೇಳ್ತೀರಾ? ಈಗ ನಾನು ಬಂದಾಗ ನನಗೆ ತುಂಬಾನೇ ಅದ್ರ ಅನುಭವನೇ ಇರಲಿಲ್ಲ. ಫಸ್ಟಿಗೆ ನಮ್ಮ ಅಣ್ಣವರು ನಮ್ಮ ಮಾವರ ಸಹಕಾರದಿಂದ ನಾನು ಅವಾಗ ಲೇಬರ್ಸಿಗೆ ಏನ್ ತೊಂದರೆ ಇರಲಿಲ್ಲ. ಲೇಬರ್ಸ್ಗಳಿದ್ರು, ತೋಟ ಕಾಯಕ್ಕಿದ್ರು, ಹಸುಗಳಿದ್ವು, ಹಸುಗಳ್ ಮೇಂಟೈನ್ ಮಾಡಕ್ಕಿದ್ರು. ಹಂಗಾಗಿ ಫಸ್ಟ್ಗೆ ಅವರ ಮಾರ್ಗದರ್ಶನದಲ್ಲಿ ಅವ್ರ ಹತ್ರ ಕೆಲಸ ಮಾಡಿಸೋದನ್ನ ಫಸ್ಟ್ ಕಲ್ತ್ಕೊಂಡೆ. ಕಲ್ತ್ಕೊಂಡ್ಮೇಲೆ ಅವ್ರ ಹತ್ರ ಕೆಲಸ ಹೇಗ್ ಮಾಡಿಸ್ಬೇಕು, ಹೆಂಗೆ ನಿರ್ವಹಣೆ ಮಾಡ್ಬೇಕು ತೋಟನ ಅನ್ನೋದನ್ನ ಫಸ್ಟ್ ತಿಳ್ಕೊಂಡೆ. ಅದರಿಂದ ನನಗೆ ಬರ್ತಾ ಬರ್ತಾ ನನ್ನ ಅನುಭವಕ್ಕೆ ಬಂತು. ಯಾವ ಟೈಮಿಗೆ ಯಾವ ಗೊಬ್ಬರ ಹಾಕ್ಬೇಕು, ನೀರ್ ಎಷ್ಟು ಬಿಡಬೇಕು, ಅದನ್ನೆಲ್ಲ ಅವ್ರ ಮಾರ್ಗದರ್ಶನದಲ್ಲೇ ತಿಳ್ಕೊಂಡು ಈಗ ನಾನು ಸ್ವಂತವಾಗಿ ಒಂದ್ 2.5 ವರ್ಷಕ್ಕೆ ನಾನು ಸ್ವಂತವಾಗಿ ನಾನೇ ಮಾಡ್ಕೊಂತ. ಓದಿದ್ದೇ ಬೇರೆ, ಕೃಷಿನೇ ಬೇರೆ, ಏನ್ ಅನಿಸ್ತು ನಿಮ್ಗೆ? ಜೊತೆಗಿರೋರು ಏನ್ ಕೃಷಿ ಮಾಡ್ತಿ ಅಂತ ಅಂದ್ರು, ಅಥವಾ ನಿಮ್ಗೆ ಆ ಸಂದರ್ಭದಲ್ಲಿ ಏನ್ ಅನಿಸ್ತು? ಇಲ್ಲ, ಬಂದು ಹೆಂಗೆ ಮಾಡ್ತಾನೆ ಅಂತ ಕೆಲವರು ಅನುಮಾನ ಪಟ್ಟಿದ್ ನಿಜ, ಬಟ್ ಅದು ಅಡ್ಜಸ್ಟ್ ಆದ್ಮೇಲೆ ಇದಕ್ಕಿನ್ನ ಒಳ್ಳೇದು ಬೇರೆ ಇಲ್ಲ ಅಂತಾರೆ. ಈಗ ನನ್ನ ಫ್ರೆಂಡ್ಸ್ ಕೆಲವರು ಸಾಫ್ಟ್ವೇರ್ ಆಗಿದ್ದಾರೆ, ಇಲ್ಲಿರೋರೆ ನನ್ನ ಅಣ್ಣ ತಮ್ಮಗಳು ಅವರೆಲ್ಲ ಸಾಫ್ಟ್ವೇರ್, ನಿಂದೆ ಚೆನ್ನಾಗಿದೆ ಜಾಬು ಅಂತ ಒಂದು ಹೆಚ್ಚು ಕಮ್ಮಿ ನಾನು ಸಾಫ್ಟ್ವೇರ್ ಆದಾಯ ತಗೊಂತಾ ಇದ್ದೀನಿ. ಅಂದ್ರೆ ಕೃಷಿ ಮಾಡಿ ತಾವೇನು ಲಾಸ್ ಆಗಿಲ್ಲ? ಲಾಸ್ ಅಂತೂ ಆಗಿಲ್ಲ, ಉತ್ತಮವಾಗಿ ಉತ್ತಮ ಜೀವನವನ್ನು ಕೂಡ ನಡೆಸ್ತಾ ಇದ್ದೀರ? ಹೌದು, ಅತ್ಯುತ್ತಮವಾದ ಜೀವನನೇ ನಡೆಸ್ತಾ ಇದ್ದೀನಿ. ಕೃಷಿ ಬಗ್ಗೆ, ಈ ತೋಟದ ಬಗ್ಗೆ ಮಾತಾಡೋದಾದ್ರೆ, ಎಕರೆಗೆ ಅಂದ್ರೆ ಎಷ್ಟು ಗಿಡಗಳನ್ನು ನೆಟ್ಟಿದ್ರಿ, ಅದ್ರದ್ದು ಯಾವ ರೀತಿ ಅದಕ್ಕೆ ಪೋಷಣೆ ಹೆಂಗ್ ಮಾಡಿದಿರಿ, ಯಾವ ತಳಿ ಹಾಕಿದಿರಿ, ಹೇಗೆ ನಿಮ್ಗೆ ಇದರ ನಿರ್ವಹಣೆ ಸಂಪೂರ್ಣವಾದ ಮಾಹಿತಿ ನಮ್ಮ ಕೇಳಗರಿಗೆ? ನಾವು ಆಲ್ರೆಡಿ ನಮ್ ತೋಟ 4 ಎಕರೆ ಇತ್ತು. ಇಲ್ಲಿ ಬಂದ್ಬಿಟ್ಟು ಲೋಕಲ್ ತಳಿ, ಇಲ್ಲೇ ನಮ್ಮ ಚನ್ನಗಿರಿ ತಾಲೂಕಲ್ಲಿ ಇರೋಂತ ನಾಟಿ ತಳಿ ಅಂತಾರೆ ಇದು. ತೀರ್ಥಹಳ್ಳಿ ಸೈಡ್ ಹೋದ್ರೆ ಅದು ಬೇರೆ ತಳಿ, ಅದು ಆ ಗಿಡಗಳು ಇಲ್ಲಿ ಒಗ್ಗಲ್ಲ, ಈ ಮಣ್ಣಿಗೆ ಒಗ್ಗಲ್ಲ. ಹಾಗಾಗಿ ನಾವು ನಾಟಿ ತಳಿ ಅಂತೀವಿ, ಅದನ್ನೇ ಇಲ್ಲಿ ಗಿಡನ ನಾವು ಸಂರಕ್ಷಣೆ ಮಾಡಿ ಅದರಲ್ಲೇ ನಾವು ಫಸಲು ತೆಗಿತಾ ಇದೀವಿ. ಅಂದ್ರೆ ನಾಟಿ ಅಂತ ಹೇಳಿದ್ರು, ನೀವೇ ಗಿಡನ ಬೆಳೆಸಿದ್ರು ಅಥವಾ ಬೇರೆ ಕಡೆಯಿಂದ ತಂದ್ರು? ಇಲ್ಲ ಇಲ್ಲ, ನಮ್ಮಲ್ಲೇ ಹಳೆ ಮರಗಳು ಅಂದ್ರೆ ಅದು ನಮ್ಮ ತಾತ ಮುತ್ತಾತರ ಕಾಲದಿಂದ ಬಂದಿದ್ದಂತಹ ಗಿಡಗಳಲ್ಲೇ ಉತ್ತಮವಾದ ಬೀಜಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೆಲೆಕ್ಟ್ ಮಾಡಿ ಅದನ್ನ ಸಸಿ ಮಾಡಿ ಪ್ರೊಸೆಸ್ ಮಾಡಿ ಅದರಲ್ಲಿ ಸಸಿ ತೆಗೆದು ಅವನ್ನೇ ನಾವು ಸಸಿ ತೋಟ ಆಗಿ ಪರಿವರ್ತಿಸಿದ್ವಿ. 4 ಎಕರೆಗೂ ನೀವೇ ಕೂಡ ಸಸಿ ತಯಾರು ಮಾಡಿರೋದು? ಬೇರೆ ಒಂದ್ ಸ್ವಲ್ಪ ಕಟ್ಟಿದ್ ಮಾತ್ರ ನಾವೇ ತಯಾರ್ ಮಾಡ್ಕೊಂಡಿದ್ವಿ. ನೀವೇ ಮಾಡಿದ್ರಿ, ಅವಾಗೇನು ನಿಮ್ಗೆ ರಿಸ್ಕ್ ಅನ್ಸ್ಲಿಲ್ವಾ? ಇಲ್ಲ, ರಿಸ್ಕ್ ಅನ್ನಿಸ್ಲಿಲ್ಲ. ಅವಾಗ ಲೇಬರ್ಸ್ ಎಲ್ಲ ಸಿಕ್ತಿದ್ರು, ತೋಟ ಎಲ್ಲ ಕಟ್ಟಿದ್ವಿ. ಈಗ ನಿರ್ವಹಣೆ ಬಂದ್ಮೇಲೆ ಈಗಲೇ ಸ್ವಲ್ಪ ಲೇಬರ್ಸ್ ಪ್ರಾಬ್ಲಮ್ ಅನುಭವಿಸ್ತಾ ಇದೀವಿ. ಎಷ್ಟು ವರ್ಷದ ಹಿಂದೆ ತೋಟ ಎಷ್ಟಿತ್ತು, ಈಗ ಯಾವ ರೀತಿ ಇದೆ, ಎಷ್ಟು ಗಿಡ ನೆಟ್ಟಿದ್ದೀರ ತಾವೀಗ? ಅವಾಗ ಬಂದಾಗ ಸುಮಾರು 3-3.5 ಎಕರೆ ಇತ್ತು. ಈಗ ಬಾವಿಗಳು, ಬಾವಿಯಲ್ಲಿ ಮುಂಚೆ ಉಪಯೋಗ ಆಗ್ತಿತ್ತು ಹಳೆ ಕಾಲದ ಬಾವಿ, ಅದನ್ನೆಲ್ಲ ಮುಚ್ಚಿ ಈಗ 1 ಎಕರೆ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಒಳ್ಳೆ ಇಳುವರಿ ಬರ್ತಾ ಇದೆ. ಗಿಡಕ್ಕೆ ಯಾವ ರೀತಿ ಪೋಷಣೆ ಮಾಡ್ತೀರ ನೀವು ಅನ್ನೋದು? ಮುಂಚೆ ಏನಾಗ್ತಿತ್ತು ಅಂದ್ರೆ ಲೇಬರ್ಸ್ ಇರ್ತಿತ್ತು, ತೋಟಗಳು ಕಮ್ಮಿ ಇದ್ದಾಗ ವರ್ಷ ವರ್ಷ ಗೊಬ್ಬರ ಕೊಡ್ತಿದ್ವಿ. ರಾಸಾಯನಿಕ ಗೊಬ್ಬರ ನನಗೆ ಗೊತ್ತಿದ್ದಂಗೆ ಮುಂಚೆ ಕಮ್ಮಿ ಕೊಡ್ತಾ ಇದ್ವಿ. ಈಗಂತೂ ನಾವು ರಾಸಾಯನಿಕ ಗೊಬ್ಬರನೇ ಬಿಟ್ಟು ಬಿಟ್ಟಿದ್ವಿ, ಸಗಣಿ ಗೊಬ್ಬರನೇ ವರ್ಷಕ್ಕೊಂದ್ಸಲಿ ಕೊಡ್ತಾ ಇದ್ವಿ. ಆದ್ರೆ ಸಾವಯವ ಕೃಷಿನೇ ಹೆಚ್ಚು ಅನುಸರಿಸ್ತಾ ಇದ್ದೀರಾ ಅಂತ? ಹೌದು, ಎಕ್ಸಾಕ್ಟ್ಲಿ ಸಾವಯವ ಕೃಷಿನೇ ನಾವು ಆಗ್ತಾ ಇದ್ವಿ. ಅದರಿಂದ ತಮಗೆ ಏನ್ ಲಾಭ ಆಗಿದ್ದಾದ್ರೂ ಏನು? ಸಾವಯವ ಕೃಷಿಯಿಂದ ರೋಗಗಳ ನಿರ್ವಹಣೆ ಕಮ್ಮಿ ಆಯ್ತು, ಉತ್ತಮ ಇಳುವರಿ ತೆಗಿತಾ ಇದ್ದೀನಿ ಅನ್ನೋದು ಅನುಭವಕ್ಕೆ ಬಂದಿದೆ.

ಏನು ಹೇಳಬೇಕು ಅಂದರೆ, ಯಾರು ಓದಿ ಕೆಲಸ ಮಾಡ್ಕೊಂಡು ಅನುಭವ ಇಲ್ದರು ದಯವಿಟ್ಟು ಫಸ್ಟು ತಿಳ್ಕೊಂಡು ಕಮ್ಮಿ ಅಂದರೆ 1 ಎಕರೆ 2 ಎಕರೆಯಿಂದ ಪ್ರಾರಂಭ ಮಾಡಬೇಕು. ನಾನು 10 ಎಕರೆ ಮಾಡಿದೆ, ನಿರ್ವಹಣೆ ಮಾಡೋಕ್ಕಾಗದೆ ಕೊಟ್ಟೆ, ಆ ರೀತಿ ಆಗಬಾರ್ದು. ಆದ್ದರಿಂದ 1-2 ಎಕರೆಯಲ್ಲೇ ಆರಂಭಿಸಿ ಅದರಲ್ಲಿ ಲಾಭಾಂಶ ಪಡೆದ್ರೆ ಮುಂದೆ ಮಾಡಕ್ಕೆ ಅನುಕೂಲ ಅಂತ ಹೇಳ್ತಾರೆ. ನಿಮ್ಮ ತಂದೆಯವರು ಏನು ಹೇಳ್ತಾರೆ? ಇಲ್ಲ, ಚೆನ್ನಾಗಿ ಮಾಡ್ಕೊಂಡು ಇದ್ದಾನೆ ಅಂತ ಅವ್ರ ಸ್ನೇಹಿತರಿಗೆಲ್ಲ ಹೇಳ್ತಾರೆ, ಅದು ನಮಗೆ ಗೊತ್ತಾಗಿದೆ. ಇಷ್ಟು ವರ್ಷ ಮಾಡಿದ್ರೆ ಏನ್ ಅನ್ಸುತ್ತೆ ನಿಮಗೆ? ಕೃಷಿಯಲ್ಲೇ ಒಳ್ಳೆ ಜೀವನ ಇದೆ ಅಂತ ಅನ್ಕೊಂಡಿದ್ದೀನಿ. ತಮ್ಮ ಮಕ್ಕಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಏನೇ ಓದ್ಲಿ ಕೃಷಿನೂ ಒಂದು ಅಂಗವಾಗಿರ್ಬೇಕು ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೇನೆ. ಒಳ್ಳೇದು ಸುನಿಲ್ ಅವರೇ, ತಾವು ಇದುವರೆಗೂ ಕೃಷಿ ಬಗ್ಗೆ ಹೆಚ್ಚು ಮಾಹಿತಿ ಏನಂದ್ರೆ ಅಡಿಕೆ ಕೃಷಿ ಬಗ್ಗೆ, ಬಾಳೆ ಕೃಷಿ ಬಗ್ಗೆ ತಮ್ಮ ಅನುಭವವನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ. ಹಾಗಾಗಿ ತಮಗೆ ಆಕಾಶವಾಣಿ ಕೇಂದ್ರದ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಅಡಿಕೆ ಮತ್ತು ಬಾಳೆ ಕೃಷಿ ಈ ಕುರಿತು ಚನ್ನಗಿರಿ ತಾಲೂಕು ಸೋಮಶೆಟ್ಟಿಹಳ್ಳಿಯ ಸುನಿಲ್ ಜಿಕೆ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಎಂ ಮಹೇಶ್. ಈಗ ಚಿತ್ರದುರ್ಗ ಜಿಲ್ಲೆ ಕೋನಬೇವು ರಾಜಣ್ಣ ಮತ್ತು ಸಂಗಡಿಗರಿಂದ ಕುಣಿತಾ.